ಜಿಲ್ಲಾ ಸ್ವೀಪ್ ಸಮಿತಿಗಳಿಂದ ಮುಂದುವರೆದ ಮತದಾನ ಜಾಗೃತಿ ಅಭಿಯಾನ. ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಹಾಸನ FM. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯ ಕಾರ್ಯಗಳನ್ನು ಕುರಿತು ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ತೋಟಗಾರಿಕಾ ಸಹಾಯಕ ನಿರ್ದೇಶಕರಾದ MN ಕೇಶವ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಏನ್ ಶೇಷಪ್ಪ, ಮೊಬೈಲ್ ನೋಡ್ಕೊಂಡು ಕೂತಿದ್ಯಾ? ಏನಿಲ್ಲ, ಇವತ್ ಕಿಸಾನ್ ಸನ್ಮಾನದ ಹಣ ಬರ್ತೈತೆ, ಅದಕ್ಕೆ ಕಾಯ್ತಾ ಇವನಿ. ಹೌದಾ? ಸೀದಾ ಅಕೌಂಟ್ಗೆ ಬರ್ತದ? ಹ್ಞೂ ಮೇಸ್ಟ್ರೇ. ಹಂಗಾದ್ರೆ ಆಫೀಸಿಂದ ಆಫೀಸ್ಗೆ ಅಲಿಯೋದು ತಪ್ಪು ಅನ್ನು. ಹೌದು ಮೇಸ್ಟ್ರೇ, ವರ್ಷಕ್ಕೆ ಮೋದಿ ಅವರು 6,000, ರಾಜ್ಯ BJP ಸರ್ಕಾರ 4,000, ಒಟ್ಟು 10,000 ಕೊಡ್ತಾವ್ರೆ. ವಾ ನೋಡಿ ಮೇಸ್ಟ್ರೇ, ಬಂದೇ ಬಿಡ್ತು ದುಡ್ಡು. ಟೈಮ್ ಅಂದ್ರೆ ಟೈಮ್. ಫಾಸ್ಟ್, ಎಫಿಶಿಯಂಟ್, ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. BJPಗೆ ಭರವಸೆ, BJPಗೆ ವೋಟ್ ಮಾಡಿ. ಸ್ವರ್ಣ ಸಮೃದ್ಧಿ ಪರ್ವ, ಅಕ್ಷಯ ತೃತೀಯ ಹಾಗೂ 23ನೇ ವಾರ್ಷಿಕೋತ್ಸವದ ವಿಶೇಷ ಕೊಡುಗೆಗಳು ನಮ್ಮ ಹಾಸನದ ಶ್ರೀ ರೂಪಾ ಜುವೆಲ್ಲರ್ಸ್ನಲ್ಲಿ. ಚಿನ್ನದ ದಿನದ ಬೆಲೆಯ ಪ್ರತಿ ಗ್ರಾಮ್ ಮೇಲೆ 150 ರೂಪಾಯಿ ಡಿಸ್ಕೌಂಟ್. ಉಚಿತ ಕೂಪನ್ ಮೂಲಕ ಒಬ್ಬ ಭಾಗ್ಯಶಾಲಿಗೆ ಚಿನ್ನದ ಚೈನ್ ಗೆಲ್ಲುವ ಸುವರ್ಣಾವಕಾಶ. ಪ್ರತಿ KG ಬೆಳ್ಳಿಯ ಮೇಲೆ 5,000 ರೂಪಾಯಿ ಡಿಸ್ಕೌಂಟ್. ಈ ಕೊಡುಗೆ April 17-23 ಶ್ರೀ ರೂಪಾ ಜುವೆಲ್ಲರ್ಸ್, ಸುಭಾಷ್ ಸ್ಕ್ವೇರ್, ಹಾಸನ. ವಾ ಪ್ರಿಯಾ, ನಿನ್ ಲೆಹೆಂಗಾ, ನಿನ್ ಜೋಡಿಯ ಶೇರ್ವಾನಿ ಸೂಪರ್. ಶಾಪಿಂಗ್ ಬೆಂಗಳೂರ ಬಾಂಬೆನಾ? ಎಲ್ಲೂ ಅಲ್ಲ, ಹಾಸನದ SSR ಸಿಲ್ಕ್ಸ್ ನಲ್ಲಿ. ನಮ್ಗೆ ಬೇಕಾದ ಡಿಸೈನ್ ಕಲರ್ ಕಾಂಬಿನೇಷನ್ ಫಿರ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ರೇಷ್ಮೆ ಸೀರೆಗಳನ್ನ, ಸೂಟ್ ಅನ್ನ ರೀಸನೇಬಲ್ ರೇಟ್ ನಲ್ಲಿ ತಗೊಂಡಿರೋದು ಅಲ್ಲೇ. SSR ಸಿಲ್ಕ್ಸ್, ಹಳೆ ಅಂಚೆ ಕಚೇರಿ ರಸ್ತೆ, ಪಾಂಡುರಂಗ ದೇವಸ್ಥಾನದ ಹತ್ತಿರ, ಹಾಸನ. ಸಂಘಟನಾ ಯುಕ್ತಿ, ರೈತ ಶಕ್ತಿ, ರೈತ ಉತ್ಪಾದಕ ಕಂಪನಿಗಳ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ, ಹಾಸನ. ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಂಘಟನಾ ಯುಕ್ತಿ, ರೈತ ಶಕ್ತಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಸಂಘಟನಾ ಯುಕ್ತಿ, ರೈತ ಶಕ್ತಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯ ಕಾರ್ಯಗಳ ಕುರಿತಂತೆ ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ MN ಕೇಶವ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಮುಖ್ಯ ನಿರ್ವಹಣಾ ಅಧಿಕಾರಿಯ ಪಾತ್ರ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. FPO ಅಂತ ಅಂದ್ರೆ ಏನು, ಅದರ ಪ್ರಾಮುಖ್ಯತೆ ಏನು, ರಚನೆ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದನ್ನ ಈ ಹಿಂದಿನ ಸಂಚಿಕೆಗಳಲ್ಲಿ ನಾವು ತಿಳಿದುಕೊಂಡ್ವಿ. ಈ FPO ಅಂತ ಅಂದಾಗ ಅಲ್ಲಿ ಈ ನಿರ್ದೇಶಕರುಗಳು ಅಂತ ಅಂದ್ರೆ ಒಂದು ಆಡಳಿತ ಮಂಡಳಿಯ ನಿರ್ದೇಶಕರನ್ನ ಮಾಡಿಕೊಳ್ಳಲಾಗುತ್ತೆ. ಈ ಆಡಳಿತ ಮಂಡಳಿಯ ನಿರ್ದೇಶಕರು ಇರ್ತಾರಲ್ಲ, ಅವರ ಕೆಲಸ ಕಾರ್ಯಗಳು ಏನು, ಏನೆಲ್ಲ ಅಧಿಕಾರ ಇರುತ್ತೆ, ಏನೆಲ್ಲ ಮಾಡಲಿಕ್ಕೆ ಅವಕಾಶ ಇರುತ್ತೆ, ಅವರು ಈ FPOವನ್ನ ಹೇಗೆ ಮುನ್ನಡೆಸಿಕೊಂಡು ಹೋಗಬಹುದು, ಅದನ್ನ ಅಭಿವೃದ್ಧಿಯನ್ನ ಹೇಗೆ ಮಾಡಬಹುದು ಅನ್ನುವಂಥದ್ದು. ಇವರು ಎಷ್ಟು ಮುಖ್ಯರಾಗಿರ್ತಾರೋ ಹಾಗೇನೆ ಮುಖ್ಯ ನಿರ್ವಹಣಾ ಅಧಿಕಾರಿಗಳು ಕೂಡ ಅಲ್ಲಿ ಬಹಳ ಮುಖ್ಯವಾಗಿರ್ತಾರೆ. ಯಾಕೆ ಅಂತ ಅಂದ್ರೆ ಆ FPOಗೆ ಸಂಬಂಧಪಟ್ಟಂತಹ ಪ್ರತಿನಿತ್ಯದ ಎಲ್ಲಾ ಚಟುವಟಿಕೆಗಳು ಕೂಡ ಅವರ ಮೂಲಕ ಆಗುತ್ತೆ. ಈ ನಿಟ್ಟಿನಲ್ಲಿ ಅವರ ಕಾರ್ಯಗಳು ಏನಿರುತ್ತೆ, ಹೇಗೆ ಅವರು ಕೂಡ FPOವನ್ನ ಮುನ್ನಡೆಸುವಲ್ಲಿ ಮತ್ತೆ ಅದನ್ನ ಅಭಿವೃದ್ಧಿ ಮಾಡುವಲ್ಲಿ ಏನೆಲ್ಲ ಪಾತ್ರವನ್ನ ವಹಿಸ್ತಾರೆ ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ MN ಕೇಶವ ಅವರು. ಕೇಶವ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. FPO ಬಗ್ಗೆ ನಾವು ಹೆಚ್ಚೆಚ್ಚು ಮಾತನಾಡ್ತಾ ಇದ್ದೇವೆ ಸರ್, ಇವತ್ತಿನ ದಿವಸದಲ್ಲಿ ಹೆಚ್ಚು FPOಗಳು ಕೂಡ ದಿವಸದಿಂದ ದಿವಸಕ್ಕೆ ಅವು ಪ್ರಾರಂಭ ಆಗ್ತಾ ಇದ್ದಾವೆ. ಯಾಕೆ FPOಗಳು ಈ ಒಂದು ಕಾಲಘಟ್ಟದಲ್ಲಿ ಬೇಕು ಅಂತ ಹೇಳಿ ಅನ್ಸುತ್ತೆ? FPO ಅಂತಂದ್ರೆ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತ ಹೇಳಿ, ಅಂದ್ರೆ ರೈತ ಉತ್ಪಾದಕರ ಸಂಸ್ಥೆ ಅಂತ. ರೈತರು ಉತ್ಪಾದನೆ ಮಾಡ್ತಾರೆ, ಈಗ ಬೆಳೆಗಳನ್ನ ಬೆಳೀತಾರೆ, ಅದನ್ನ ಉತ್ಪನ್ನಗಳನ್ನ ವಿಲೇವಾರಿ ಮಾಡೋಂಥದ್ದು ತುಂಬಾ ಮುಖ್ಯ. ಬೆಳೆಯೋದಕ್ಕಿಂತ ಮಾರಾಟ ಮಾಡೋದು ಈಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಷ್ಟ ಸಾಧ್ಯವಾದಂತಹ ಒಂದು ಕೆಲಸ. ಇದಕ್ಕೆ ಒಂದು ಸಂಸ್ಥೆ, ಒಂದು ಹಾಲು ಉತ್ಪಾದಕರ ಸಂಘ ಇದೆಯಲ್ಲ, ಆ ಮಾದರಿಯಲ್ಲಿ ಇದನ್ನ ಮಾಡುವಂಥದ್ದು. ಇದರಲ್ಲಿ ರೈತ ಉತ್ಪಾದಕರ ಸಂಸ್ಥೆ ಅಂತಂದ್ರೆ ಗರಿಷ್ಠ 1,000 ಜನವರೆಗೆ ಸದಸ್ಯರನ್ನ ಮಾಡ್ಕೊಳ್ಳುವಂಥದ್ದು. 8-10 ಹಳ್ಳಿ ಅಥವಾ 1-4 ಗ್ರಾಮ ಪಂಚಾಯತಿ ಇದರಲ್ಲಿ, ಹೋಬಳಿ ಲೆವೆಲ್ ಅಲ್ಲಿ 6-8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದನ್ನ ಮಾಡ್ಕೊಳ್ಳುವಂಥದ್ದು. ಏನಕ್ಕೆ ಅಂತಂದ್ರೆ ಒಂದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತೀವಲ್ವಾ, ಅದೇ ತರ ಈ ಒಂದು ಸಂಸ್ಥೆ ಅಂತ ಇದ್ರೆ ಏನೇ ಸಮಸ್ಯೆ ಬಂದ್ರು ಸಹ ನಾವು ಪರಿಹಾರ ಮಾಡ್ಕೊಳ್ಬಹುದು. ಉದಾಹರಣೆಗೆ ಈಗ ಮಾರುಕಟ್ಟೆ ಮಾಡಬೇಕು ಅಂತಾಯ್ತು, ಒಂದು ಯಾವ್ದೋ ಒಂದು ಬೆಳೆ ಬೆಳೆದಿರ್ತೀವಿ, ಎಲ್ಲಾ ಮಾರುಕಟ್ಟೆ ಮಾಡಬೇಕು ಅಂತಂದ್ರೆ ಈ ಸಂಸ್ಥೆ ಮುಖಾಂತರ ಮಾಡುವಂಥದ್ದು. ಏನೇ ಸಮಸ್ಯೆ ಬಂತು, ಏನಾದರೂ ಪರಿಕರಗಳನ್ನ ಖರೀದಿ ಮಾಡಬೇಕು ರೈತರು, ಈಗ ಉದಾಹರಣೆಗೆ ಔಷಧಿ ಆಯ್ತು, ಉಪಕರಣಗಳಾಯ್ತು, ಇಂಥವನ್ನೆಲ್ಲ ಖರೀದಿ ಮಾಡ್ಬೇಕಾದ್ರೆ ಈ FPO ಸಂಸ್ಥೆ ಮುಖಾಂತರ ಮಾಡೋದ್ರಿಂದ ರೈತರಿಗೆ ಸ್ವಲ್ಪ ಉಳಿತಾಯ ಆಗುತ್ತೆ. ಕಡಿಮೆ ದರಕ್ಕೆ ಸಿಗುತ್ತೆ, ಯಾಕೆ ಅಂತಂದ್ರೆ ಮಧ್ಯವರ್ತಿಗಳಿರಲ್ಲ ಇಲ್ಲಿ. ಹಂಗಾಗಿ ಈ ಒಂದು ಉದ್ದೇಶದಿಂದ ಇದು ಮಾಡಂತದ್ದು. ಇಲ್ಲಿ ನಾವು ಆಲೂರಲ್ಲಿ ಒಂದು ಮಾಡಿದೀವಿ, ಈಗ ಆಲೂರು ಸ್ಪೈಸಸ್ ರೈತ ಉತ್ಪಾದಕ ಸಂಸ್ಥೆ ಅಂತ ಹೇಳಿ ಕಸಬಾ ಹುಬ್ಳಿಯಲ್ಲಿ ಮಾಡಿದೀವಿ. ಇದರಲ್ಲಿ 400 ಜನ ರೈತರನ್ನ ಸದಸ್ಯರ ಮಾಡ್ಕೊಂಡು ಮಂಡಳಿ ನಿರ್ದೇಶಕರು ಎಲ್ಲ ಈಗ ಕಾರ್ಯನಿರ್ವಹಣೆ ಈಗ ಪ್ರಾರಂಭ ಮಾಡಿದ್ದಾರೆ. ಸರ್ಕಾರದಿಂದ ಇದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಅಂತ, ದುಡಿಯುವ ಬಂಡವಾಳ ಅಂತ ಹೇಳಿ 1,00,000 ಅಮೌಂಟನ್ನು ಕೊಟ್ಟಿದ್ದೀವಿ ಅವರಿಗೆ. ಆನಂತರ 1-4 ವರ್ಷದವರೆಗೆ ಅವರಿಗೆ ಸರ್ಕಾರದಿಂದ ಸಪೋರ್ಟು ಇರುತ್ತೆ. ಈ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಅಂತ ಹೇಳಿದ್ರೆ ಅವ್ರದ್ದು ವೇತನ ಆಯ್ತು, ಇಂಥವನ್ನೆಲ್ಲ ಸಪೋರ್ಟ್ ಮಾಡಬಹುದು. ಆಮೇಲೆ FPO ಮುಖಾಂತರ ಮುಂದಿನ ದಿನಗಳಲ್ಲೇ ಈಗ ಬಾಡಿಗೆ ಸೇವಾ ಕೇಂದ್ರ ಅಂತ ಮಾಡ್ತೀವಿ, ಇದರಲ್ಲಿ ಯಂತ್ರೋಪಕರಣಗಳನ್ನ ಖರೀದಿ ಮಾಡಿ ಇಡುವಂಥದ್ದು. ಇದನ್ನ ರೈತರಿಗೆ ರಿಯಾಯಿತಿ ದರದಲ್ಲಿ ಬಾಡಿಗೆ ಕೊಡುವಂಥದ್ದು, ಅಂದ್ರೆ ರೈತರಿಗೆ ಅನುಕೂಲ ಆಗುತ್ತೆ, ಕಡಿಮೆ ಬಾಡಿಗೆಗೂ ಸಿಗುತ್ತೆ, FPOಗೂ ಸಹ ಇದೊಂದು ಉದ್ಯೋಗ ಆಗುತ್ತೆ, ಆಮೇಲೆ ಬಂಡವಾಳ ಅಂತ ಆಗುತ್ತೆ. FPOದವ್ರು ಏನ್ ಮಾಡ್ಬೇಕಂದ್ರೆ ಒಂದು ಇನ್ಪುಟ್ ಬಿಸ್ನೆಸ್ ಮತ್ತೆ ಔಟ್ಪುಟ್ ಬಿಸ್ನೆಸ್ ಎರಡೂ ಮಾಡಬೇಕು. ಈಗ ಏನಾದರೂ ಕೃಷಿ ಪರಿಕರಗಳು ಇರ್ತವೆ, ಔಷಧಿ ಆಯ್ತು, ಗೊಬ್ಬರ ಆಯ್ತು, ಇವನ್ನೆಲ್ಲ ತಗೊಂಡು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುವಂಥದ್ದು FPO ಸದಸ್ಯರಿಗೆ. ಅವಾಗ ಅದು ಇನ್ಪುಟ್ ಬಿಸ್ನೆಸ್, ಇದರಿಂದ ರೈತರಿಗೆ ಅನುಕೂಲ ಆಗುತ್ತೆ, ಆಮೇಲೆ ಒಳ್ಳೆ ಗ್ಯಾರಂಟಿನೂ ಇರುತ್ತದು. ಹಂಗಾಗಿ ಆನಂತರ ಔಟ್ಪುಟ್ ಬಿಸ್ನೆಸ್ ಅಂತಂತಂದ್ರೆ ರೈತರು ಬೆಳೆದಂತ ಬೆಳೆಗಳು ಪದಾರ್ಥಗಳನ್ನ ರೈತರಿಂದ ಖರೀದಿ ಮಾಡಿ ಎಲ್ಲಿ ಬೇಡಿಕೆ ಇರುತ್ತೆ, ಇಲ್ಲಿ ಸ್ಥಳೀಯವಾಗಿ ಬೇಡಿಕೆ ಇದ್ರೆ ಇಲ್ಲೇ ಮಾರಾಟ ಮಾಡುವಂಥದ್ದು, ಇಲ್ಲ ಹೊರಗಡೆ ಇದ್ರೆ ಎಲ್ಲಿದೆ ಅದನ್ನೆಲ್ಲ ಕಂಡಿಟ್ಕೊಳ್ಳೋದು, ಒಂಥರ ಮಾರ್ಕೆಟಿಂಗ್ ಇಂಟೆಲಿಜೆನ್ಸ್ ಅಂತ ಲಿಂಕ್ ಎಲ್ಲ ನೋಡಿಕೊಂಡು ಹೊರಗಡೆ ಎಲ್ಲ ಮಾರಾಟ ಮಾಡುವಂಥದ್ದು. ಇದನ್ನ ಮಾಡೋದ್ರಿಂದ ಸದಸ್ಯ ರೈತರಿಗೆ ಅನುಕೂಲ ಆಗುತ್ತೆ, ಯಾಕೆಂದ್ರೆ ಒಬ್ಬೊಬ್ರು ಇಬ್ಬಿಬ್ರು ಎಲ್ಲ ಕಡೆ ಹೋಗಿ ತಿಳ್ಕೊಂಡು ಮಾಡೋದು ಕಷ್ಟ ಆಗುತ್ತೆ. FPO ಮುಖಾಂತರ ಇದನ್ನ ಮಾಡಬಹುದಾಗಿದ್ದರಿಂದ ಇದನ್ನ ಸರ್ಕಾರದಿಂದ ಇದನ್ನ ಸಪೋರ್ಟ್ ಮಾಡ್ತಾ ಇರೋದು. ಎಫ್ ಪಿ ಒ ಅಂತಂದ್ರೆ ಬಹಳ ಮುಖ್ಯವಾಗಿ ನಮಗೆ ಕಾಣ್ತಕ್ಕಂಥದ್ದು ಎಫ್ ಪಿ ಒನ ಸದಸ್ಯರು. ಯಾರೆಲ್ಲ ಸದಸ್ಯರು ಆಗಬಹುದು, ಅವ್ರಿಗೆ ಏನ್ ಅಧಿಕಾರ ಇರುತ್ತೆ, ಮತ್ತೆ ಅವರು ಏನೆಲ್ಲ ಮಾಡಬಹುದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಹೌದು, ಸದಸ್ಯರು ಅಂದ್ರೆ ರೈತರು, ಯಾವ ರೈತರಾದ್ರೂ ಸದಸ್ಯರಾಗಬಹುದು. ಇದಕ್ಕೆ ಇಂಥದ್ದ ಏನು ಮಾನದಂಡ ಏನಿಲ್ಲ, ಶೇರ್ ಹೋಲ್ಡರ್ ಆಗಬೇಕು, ಅವ್ರ ಹೆಸರಲ್ಲಿ ಜಮೀನು ಇರಬೇಕು, ಹಂಗೆ ಅದನ್ನ ಆಯ್ಕೆ ಮಾಡೋಂಥದ್ದು. ಫಸ್ಟಿಗೆ ಎಂ ಒ ಎ ಮುಖಾಂತರ ಚಂದಾದಾರರಾಗೋದು, ಅಂದ್ರೆ ಶೇರ್ನ ತಗೊಂಡ್ರೆ ಅವರು ಸದಸ್ಯರಾದಂಗೆ ಇವರು ಸದಸ್ಯರಾಗ್ತಾರೆ. ಇವ್ರಿಗೆ ಏನ್ ಕೆಲಸ ಅಂದ್ರೆ ಇವರು ಕಂಪನಿಯ ಮೇಲೆ ಅಧಿಕಾರ ಚಲಾವಣೆ ಮಾಡಬಹುದು, ಅಂದ್ರೆ ಸಾಮಾನ್ಯ ಸಭೆ ಅಂತ ಆಗುತ್ತೆ, ವಾರ್ಷಿಕ ಸಾಮಾನ್ಯ ಸಭೆ ಅಂತ, ಎ ಜಿ ಎಂ ಅಂತ. ಅದರಲ್ಲಿ ಅವರು ಹಾಜರಾಗಿ ಮಾತಾಡಬಹುದು, ಬಜೆಟ್ ಅನುಮೋದನೆ ಮಾಡೋದಾಯ್ತು, ಎಫ್ ಪಿ ಓದ್ದು, ಆಮೇಲೆ ಕಂಪನಿಯ ವಾರ್ಷಿಕ ಖಾತೆಗಳು, ಆಮೇಲೆ ಕಂಪನಿ ನಿರ್ವಹಣೆ ಬಗ್ಗೆ ಅವರು ತಿಳ್ಕೊಬಹುದು. ಆಮೇಲೆ ಬೆಲೆ ನಿರ್ಧಾರ ಮಾಡೋಂಥದ್ದು ಆಯ್ತು, ಏನಾರು ಹಿಂಗೆ ಆಕ್ಟಿವಿಟೀಸ್ ಆಗುತ್ತಲ್ಲ ಅವಾಗ. ಆಮೇಲೆ ಕಂಪ್ನಿ ವ್ಯವಹಾರ ಮಾಡ್ತಾ ಇರುತ್ತೆ, ಬೋನಸ್ ಬಂದಿರುತ್ತೆ, ಅದು ರೈತರಿಗೂ ಕೊಡೋದು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಇದು ಮಾಡ್ಬೋದು. ಆಮೇಲೆ ಷೇರು ಇರುತ್ತೆ ರೈತರ ಹೆಸರಿಗೆ. ಆಮೇಲೆ ಸಾಮಾನ್ಯ ಸಭೆಯಲ್ಲಿ ಲೆಕ್ಕ ಪರಿಶೋಧನೆ ಮಾಡೋರ್ನ ನೇಮಕ ಮಾಡೋಂಥದ್ದು, ಲಾಭಾಂಶನ ಘೋಷಿಸಿ ಪ್ರೋತ್ಸಾಹ ವಿತರಣೆ ನಿರ್ಧಾರ ಮಾಡೋಂಥದ್ದು, ಇವನ್ನೆಲ್ಲ ಅವರು ಸದಸ್ಯರಿಗೆ ಹಕ್ಕು ಇರುತ್ತೆ ಅದ್ರ ಮೇಲೆಲ್ಲ. ಆನಂತರ ಒಬ್ಬರ ಷೇರ್ಗಳನ್ನ ವರ್ಗಾವಣೆ ಮಾಡೋದಕ್ಕಾಯ್ತು, ಸಭೆಯ ನಿರ್ಣಯಗಳ ಮೇಲೆ ಮತ ಚಲಾಯಿಸೋದಾಯ್ತು, ಇದು ಸಹ ಸದಸ್ಯರಿಗೆ ಇರುತ್ತೆ, ಹಕ್ಕು ಇರುತ್ತೆ. ಆಮೇಲೆ ಯಾವ್ದಾದ್ರು ವಿಶೇಷವಾದ ಸಭೆ ಕರೆಯಕ್ಕೆ ವಿನಂತಿ ಮಾಡ್ಕೊಳ್ಳೋದು ಅದನ್ನು ಮಾಡ್ಕೋಬಹುದು. ಆಮೇಲೆ ಸಭೆಯಲ್ಲಿ ಭಾಗವಹಿಸಲು ಮಾತನಾಡಲು ಅವರಿಗೆ ಹಕ್ಕಿರುತ್ತೆ. ನಿರ್ಣಯಗಳನ್ನ ತಿದ್ದುಪಡಿ ಮಾಡೋದು ಕೇಳ್ಕೋಬಹುದು ಅವರು. ಆನಂತರ ಲಾಭಾಂಶ ನಾನು ಹೇಳಿದೆ, ಯಾವುದೇ ಎಫ್ ಪಿ ಒ ನಿರ್ವಹಣೆಯಲ್ಲಿ ಅವರು ಭಾಗವಹಿಸಬಹುದು. ಆಮೇಲೆ ಮುಖ್ಯವಾಗಿ ನಿರ್ದೇಶಕರನ್ನು ಆಯ್ಕೆ ಮಾಡೋಂಥದ್ದು, ಏಕೆಂತಂದ್ರೆ ಈಗ 1,000 ಜನ ಅಂತಂದೆ, 300 ಜನ, ಅಷ್ಟು ಜನ ಬಂದು ಇಲ್ಲಿ ಆಡಳಿತ ಮಾಡೋದು ಎಲ್ಲ ಆಗಲ್ಲ. ಅದಕ್ಕೋಸ್ಕರ ರೈತ ಸದಸ್ಯರ ಪ್ರತಿನಿಧಿಯಾಗಿ ನಿರ್ದೇಶಕರನ್ನು ಆಯ್ಕೆ ಮಾಡ್ಕೋಬೇಕು, ಮುಂದೆ ಬರುತ್ತದೆ ಹೇಳ್ತೀನಿ. ಅವ್ರನ್ನ ಆಯ್ಕೆ ಮಾಡೋಂಥದ್ದು ಸಹ ಸದಸ್ಯರ ಒಂದು ಜವಾಬ್ದಾರಿಯಾಗಿದೆ. ಇಷ್ಟು ಇದೆ. ಆಮೇಲೆ ಮತದಾನ ಹಕ್ಕು ಅಂತಂದ್ರೆ ನಿರ್ದೇಶಕರನ್ನು ಆಯ್ಕೆ ಮಾಡ್ಬೇಕಾದ್ರೆ ಒಬ್ಬರಿಗೆ ಒಂದು ಮತ ಇರುತ್ತೆ, ಅದನ್ನ ಅವರು ಚಲಾಯಿಸಬಹುದು. ಈ ನಿರ್ದೇಶಕ ಮಂಡಳಿ ಅಂತ ಹೇಳಿ ಒಂದು ಇರುತ್ತೆ, ಏನು ನಿರ್ದೇಶಕ ಮಂಡಳಿ ಅಂತ ಅಂದ್ರೆ ಇದನ್ನ ರಚನೆ ಮಾಡ್ತಕ್ಕಂಥದ್ದು ಹೇಗೆ? ಅದೇ ನಿರ್ದೇಶಕ ಮಂಡಳಿ ಅಂತಂದ್ರೆ ಅದೇ ಈಗ ಹೇಳಿದ್ನಲ್ಲ, ಎಲ್ಲರಿಗೂ ಅದು ಆಡಳಿತ ಮಾಡಕ್ಕಾಗಲ್ಲ, ಅದಕ್ಕೆ ರೈತರ ಪ್ರತಿನಿಧಿಯಾಗಿ ಕನಿಷ್ಠ 1-5 ಗರಿಷ್ಠ 1-15 ನಿರ್ದೇಶಕರನ್ನ ನಾವು ಮಾಡ್ಕೋಬೇಕು. ಮಾಡ್ಕೋಬಹುದು ಅಥವಾ ಗರಿಷ್ಠ 15 ಕೂಡ ಮಾಡ್ಕೋಬಹುದು. ಅಂತಂದ್ರೆ ಆ ಒಂದು ಎಫ್ ಪಿ ಓಗೆ ಎಷ್ಟು ಅಗತ್ಯ ಇರುತ್ತ ಅಷ್ಟು ಸಂಖ್ಯೆಯಲ್ಲಿ ನಿರ್ದೇಶಕ ಮಂಡಳಿಯನ್ನು ರಚನೆ ಮಾಡ್ಕೋಬಹುದು ಮೇಲೆ ಬೇಡಿಕೆ ಮೇಲೆ. ಇದಕ್ಕೆ 1-6 ಸಮಯ ಬೇಕಾಗತ್ತೆ, 1-2 ಆಗಂತದ್ದಲ್ಲ. ಅದು ಸದಸ್ಯರು ನಿರ್ದೇಶಕರನ್ನ ಆಯ್ಕೆ ಮಾಡ್ತಾರೆ. ಅದರಲ್ಲಿ ನಿರ್ದೇಶಕ ಮಂಡಳಿದ್ದು ಒಂದಷ್ಟು ಅಧಿಕಾರ ಏನು ಅಂತಂದ್ರೆ ಕಾರ್ಯನಿರ್ವಹಣೆ, ನಿರ್ದೇಶಕರನ್ನ ಹೇಗೆ ಚುನಾವಣೆ ಮೂಲಕ ಮಾಡಬಹುದು. ಈಗ ಪ್ರಾರಂಭದಲ್ಲಿ ಚುನಾವಣೆ ಮಾಡಿಲ್ಲ, ಹಂಗೆ ನೇಮಕ ಮಾಡಿರೋದು, ಯಾರ ಮೇಲೆ ವಿಶ್ವಾಸ ಯುನಾನಿಮಸ್ ಆಗಿ ಆಯ್ಕೆ ಮಾಡಿರೋದು. ಆನಂತರ ನೆಕ್ಸ್ಟ್ ಎಜಿಎಂ ಆದಾಗ ಅದು ಎಲೆಕ್ಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಅವಾಗ ಚುನಾವಣೆ ಮುಖಾಂತರನೇ ಆಯ್ಕೆ ಮಾಡ್ಬೇಕಾಗುತ್ತೆ. ಅವರು ಈಗ ಕಾರ್ಯನಿರ್ವಹಣೆಯನ್ನು ರೂಪಿಸುವಂತದ್ದು ಮತ್ತೆ ಮೇಲ್ವಿಚಾರಣೆ ಮಾಡುವಂತದ್ದು ಜವಾಬ್ದಾರಿ ನಿರ್ದೇಶಕ ಮಂಡಳಿಗೆ ಇರುತ್ತೆ. ಆಮೇಲೆ ಕಾರ್ಯನಿರ್ವಾಹಕ ಅಧಿಕಾರನ ಅವರು ಚಲಾಯಿಸುವಂಥದ್ದು. ಇದರಲ್ಲಿ ಮಂಡಳಿ ಏನ್ ವ್ಯವಹಾರ ಅಂತಂದ್ರೆ ಲಾಭಾಂಶದ ನಿರ್ಣಯ ಆಯ್ತು, ಆಮೇಲೆ ಬೆಲೆ ಪ್ರಮಾಣ ನಿರ್ಧಾರ ಮಾಡುವಂಥದ್ದು, ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಅನುಮೋದನೆಗೆ ಶಿಫಾರಸ್ ಮಾಡುವಂಥದ್ದು, ಏನಂದ್ರೆ ಎಲ್ಲದೂ ಜನರಲ್ ಬಾಡಿಯಲ್ಲಿ ಫೈನಲೈಸ್ ಆಗ್ಬೇಕು, ಅಂತಿಮ ತೀರ್ಮಾನ ಆಗ್ಬೇಕು, ಅದು ಇವರು ಶಿಫಾರಸ್ ಮಾಡ್ತಾರೆ ನಿರ್ದೇಶಕ ಮಂಡಳಿಯವರು. ಆಮೇಲೆ ಹೊಸ ಸದಸ್ಯರು ಏನಾದ್ರೂ ಬರ್ತೀವಿ ಎಫ್ ಪಿ ಓಗೆ ಅಂತಂದ್ರೆ ಅವ್ರನ್ನ ನೇಮಕ ಮಾಡ್ಕೊಳ್ಳೋಂಥದ್ದು ಇವರು ನಿರ್ದೇಶಕರ ಮಂಡಳಿಗೆ ಸೇರಿರುತ್ತೆ. ಅವರು ತಿಂಗಳಿಗೆ ಒಂದ್ಸಲ 15 ದಿನಕ್ಕೊಂದ್ಸಲ ಸಭೆ ಸೇರ್ಕೊಂಡು ಅವರು ಚರ್ಚೆ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಅನಂತರ ಆ ಸಂಸ್ಥೆದು ನೀತಿ ಮತ್ತೆ ಉದ್ದೇಶನ ರೂಪಿಸ್ಕೊಳ್ಳೋದು, ಅನುಸರಣೆ ಮಾಡುವಂಥದ್ದು, ಆಮೇಲೆ ದೀರ್ಘಾವಧಿ ಅಥವಾ ವಾರ್ಷಿಕ ಉದ್ದೇಶಗಳನ್ನು ನಾವು ಹೊಸದಾಗಿ ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡ್ಕೊಳ್ಳೋಂಥದ್ದು, ಆಮೇಲೆ ಹಣಕಾಸು ಯೋಜನೆ ಅನುಮೋದನೆ ಮಾಡ್ಕೊಳ್ಳೋಂಥದ್ದು ಇದೆಲ್ಲ ಇರುತ್ತೆ ಅವರಿಗೆ ಜವಾಬ್ದಾರಿ. ಅನಂತರ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳನ್ನು ನೇಮಕ ಮಾಡೋಂಥದ್ದು, ಇನ್ಯಾರು ಪದಾಧಿಕಾರಿಗಳು ಬೇಕಾದರೆ ಅವ್ರನ್ನ ನೇಮಕ ಮಾಡೋಂಥದ್ದು ಸಹ ಆಡಳಿತ ಮಂಡಳಿಯವರು. ಅನಂತರ ಯಾವುದೇ ವ್ಯವಹಾರದ ಸಂದರ್ಭದಲ್ಲಿ ಸಾಲ ಮಂಜೂರು ಮಾಡೋಂಥದ್ದು, ಮುಂಗಡ ಮಂಜೂರು ಮಾಡೋಂಥದ್ದು, ಇದು ಎಲ್ಲ ಅವರಿಗೆ ಅಧಿಕಾರ ಇರುತ್ತೆ. ಆಮೇಲೆ ಏನೇ ಮಾಡೋದಿದ್ರು ನಾವು ದಾಖಲಾತಿಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು, ಯಾವುದೇ ಸಂಸ್ಥೆ ಆದರೂ ಆಯಿತು. ಇದು ಇಂತಹ ಪುಸ್ತಕಗಳು, ಕೆಲವೊಂದು ನಗದು ಪುಸ್ತಕ, ದಾಸ್ತಾನು ಪುಸ್ತಕ ಇಂಥವೆಲ್ಲ ಇರ್ತಾವಲ್ಲ, ಅವೆಲ್ಲ ಕರೆಕ್ಟಾಗಿ ಮಾಡಿದಾರೋ ಇಲ್ವೋ ಅಂಥೇಳಿ ಅವ್ರನ್ನ ಅದನ್ನು ಖಚಿತಪಡಿಸ್ಕೊಳ್ಳೋಂಥದ್ದು ಸಹ ಈ ಆಡಳಿತ ಮಂಡಳಿಯ ಜವಾಬ್ದಾರಿಯಾಗಿರುತ್ತೆ. ಆಮೇಲೆ ಆಸ್ತಿಯನ್ನು ಮಾಡ್ಕೊಳ್ಳೋದು, ಅದನ್ನು ನಿರ್ವಹಣೆ ಮಾಡ್ಕೊಳ್ಳೋಂಥದ್ದು, ಆಮೇಲೆ ದಿನನಿತ್ಯದ ವ್ಯವಹಾರದಲ್ಲಿ ಈ ನಿಧಿಗಳ ಹೂಡಿಕೆ ಏನೇನಿರುತ್ತೆ ಎಲ್ಲ ನೋಡೋಂಥದ್ದು ನಿರ್ದೇಶಕರ ಮಂಡಳಿಗೆ ಸೇರಿರುತ್ತೆ. ಆಮೇಲೆ ಲೆಕ್ಕ ಪರಿಶೋಧನೆ ಮಾಡಿಬಿಟ್ಟು ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಇದನ್ನೆಲ್ಲ ಮಂಡಿಸ್ಬೇಕು, ಸರಿಯಾಗಿ ಖಾತೆಗಳನ್ನು ನಿರ್ವಹಣೆ ಮಾಡಿದೆ ಇಲ್ಲವೋ ಅಂತ ಖಚಿತಪಡಿಸ್ಕೊಳ್ಬೇಕು. ಇದು ನೇಮಕ ಅಂತಂದ್ರೆ ಅದೇ ಫಸ್ಟ್ ಹೇಳಿದ್ನಲ್ಲ, ಅದೇ ಫಸ್ಟ್ಗೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇರುತ್ತೆ, ಅದರಲ್ಲಿ ಮಾಡ್ಕೊಳ್ಳೋಂಥದ್ದು. ಆನಂತರ ಎಜಿಎಂ ಸಭೆಯಲ್ಲಿ ಮಾಡೋಂಥದ್ದು, ಆನಂತರ ಚುನಾವಣೆ ಮುಖಾಂತರ ಮಾಡೋಂಥದ್ದು. ಇವ್ರದ್ದು ಅವಧಿ ಕನಿಷ್ಠ 1 ವರ್ಷದಿಂದ ಗರಿಷ್ಠ 5 ವರ್ಷದವರೆಗೆ ಇರುತ್ತೆ. ಒಂದು ಸಂಸ್ಥೆ ಎಷ್ಟು ಅಧಿಕಾರ ಅವಧಿಯನ್ನ ನಿರ್ಧಾರ ಮಾಡಿರುತ್ತೋ ಅದ್ರ ಮೇಲೆ 1 ವರ್ಷ ಆದ್ರೂ 1 ವರ್ಷಕ್ಕೆ ಮಾಡ್ಕೋಬಹುದು, ಗರಿಷ್ಠ ಅಂದ್ರೆ 5 ವರ್ಷದವರೆಗೂ ಕೂಡ ಮಾಡಿಕೊಳ್ಬಹುದು. ಈ ಆಡಳಿತ ಮಂಡಳಿಯಲ್ಲಿ ಒಂದಷ್ಟು ಹೆಚ್ಚುವರಿಯಾಗಿನೂ ಸಹ ನೇಮಕ ಮಾಡ್ಕೋಬಹುದು ನಿರ್ದೇಶಕರನ್ನ. ಒಂದನೇದು ಪರಿಣತ ನಿರ್ದೇಶಕರು ಅಂತ, ಎಕ್ಸ್ಪರ್ಟ್ಸ್. ಇದು ಯಾವುದೇ ಒಂದು ವಿಷಯದಲ್ಲಿ ಪರಿಣತಿ ಇರುವಂತಹ, ಜ್ಞಾನವನ್ನು ಹೊಂದಿರುವಂತಹ ಯಾವುದೇ ವ್ಯಕ್ತಿನ ಇವರು ಮಂಡಳಿಯ ನಿರ್ದೇಶಕರಾಗಿ ನೇಮಕ ಮಾಡ್ಕೊಳ್ಬಹುದು. ಒಂದಂದ್ರೆ ಇವರಿಗೆ ಮತ ಚಲಾವಣೆ ಮಾಡುವಂತ ಒಂದು ಹಕ್ಕು ಇರಲ್ಲ. ಆಮೇಲೆ ಐದನೇ ಒಂದು ಭಾಗ ಮೀರಬಾರದು ಈ ಪರಿಣತ ನಿರ್ದೇಶಕರು. ಈಗ ಉದಾಹರಣೆಗೆ 10 ಜನ ನಿರ್ದೇಶಕರಿದ್ರೆ ಒಂದು ಇಬ್ಬರನ್ನ ಪರಿಣತ ನಿರ್ದೇಶಕರು ಅಂತ ಮಾಡ್ಕೋಬಹುದು. ಆಮೇಲೆ ಇವರು ಸಹ ಅಧ್ಯಕ್ಷರ ಸಹ ಆಗ್ಬೋದು ಆ ಸಂಸ್ಥೆಗೆ, ಒಬ್ರು ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಂತಾರೆ ಮಂಡಳಿಯವರು, ಇವರು ಸಹ ಆಗಕ್ಕೆ ಅವರು ಎಲಿಜಿಬಲ್ ಇದ್ದಾರೆ. ಇದಲ್ದೇನೆ ಇನ್ನೊಂದು ಪರ್ಯಾಯ ನಿರ್ದೇಶಕರು ಅಂತ ಹೇಳಿ, ಇದೇನು ಅಂದ್ರೆ ಈಗ ಆಡಳಿತ ಮಂಡಳಿಯಲ್ಲಿ ಯಾರು 3 ತಿಂಗಳಿಗಿಂತ ಹೆಚ್ಚಿನ ಅವಧಿಗೆ ಯಾರು ಬಂದಿಲ್ಲ, ಯಾರು ಬರಕಾಗಿಲ್ಲ ಅಂತಂದ್ರೆ ಅವಾಗ ಅವ್ರ ಬದಲಿಗೆ ಒಬ್ರನ್ನ ಪರ್ಯಾಯ ನಿರ್ದೇಶಕರು ಅಂತ ನೇಮಕ ಮಾಡ್ಕೊಬಹುದು. 3 ತಿಂಗಳು ಒಳಗಿದ್ರೆ ಮಾಡ್ಕೋಬಾರ್ದು, ಅವರು ವಾಪಸ್ ಬಂದ್ಮೇಲೆ ಅದನ್ನ ಅವ್ರನ್ನ ನಿಲ್ಲಿಸ್ಬೋದು. ಅದನ್ನ ಇವರಿಗೆ ನಿರ್ದೇಶಕರಾಗೋದಕ್ಕೆ ಯಾವುದೇ ಒಂದು ಅರ್ಹತೆ ಅಂದ್ರೆ ಶೈಕ್ಷಣಿಕ ಅರ್ಹತೆ ಅಂತ ಏನಿಲ್ಲ, ಷೇರುಗಳ ಕನಿಷ್ಠ ಹಿಡುವಳಿ ಇಷ್ಟಿರ್ಬೇಕು ಹಂಗೂ ಏನಿಲ್ಲ, ಯಾವುದೇ ವ್ಯಕ್ತಿ ಬೇಕಾದ್ರೂ ನಿರ್ದೇಶಕರಾಗ್ಬೋದು ಆಗ್ಬೋದು. ಆಮೇಲೆ 1-5 ವರ್ಷ ಅವಧಿ ಮುಗಿದ ಮೇಲೆ ನಿರ್ದೇಶಕರು ತಮ್ಮ ಹುದ್ದೆನ ನಿಲ್ಲಿಸ್ತಾರೆ, ಇಲ್ಲ ರಾಜೀನಾಮೆ ಕೊಟ್ಟಾಗನು ಸಹ ಅವ್ರದ್ದು ಮುಗಿಯುತ್ತೆ ಟರ್ಮ್. ಆನಂತರ ಅಂದ್ರೆ ಮುಂಚೆನೆ ಸೂಚನೆ ಕೊಟ್ಟು ನೋಟಿಸ್ ಕೊಟ್ಟು ಅವರು ಬಿಟ್ಟು ಹೋಗ್ಬೇಕಾಗತ್ತೆ. ಇವಿಷ್ಟು ಆಡಳಿತ ಮಂಡಳಿ ನಿರ್ದೇಶಕರ ಒಂದು ಕಾರ್ಯಚಟುವಟಿಕೆ ಮತ್ತೆ ಅವರ ಏನೆಲ್ಲ ಮಾಡಬಹುದು ಅನ್ನುವಂಥದ್ದು. ಸಿಇಒ ಕೂಡ ಈ ಎಫ್ಪಿಒ ನಲ್ಲಿ ಇರ್ತಾರೆ, ಇವರ ಒಂದು ನೇಮಕಾತಿ ಹೇಗಾಗುತ್ತೆ ಮತ್ತೆ ಇವರ ಪಾತ್ರಗಳು ಏನೇನಿರುತ್ತೆ? ಸಿಇಒ ಅಂತಂದ್ರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಹೇಳಿ, ಇವರೊಂಥರ ಅಫಿಷಿಯಲ್ ಇದ್ದಂಗೆ ಇವ್ರನ್ನ ಆಡಳಿತ ಮಂಡಳಿಯೊಳಗೆ ನೇಮಕ ಮಾಡ್ಕೊಳ್ಳಂತದ್ದು. ಇವರು ಸದಸ್ಯರಾಗಿರ್ಬಾರ್ದು ಎಫ್ಪಿಒದಲ್ಲಿ, ಸದಸ್ಯರನ್ನ ಬಿಟ್ಟು ಅವರಿಗೆ ಕ್ವಾಲಿಫೈಡ್ ಇರೋರ್ನ ಅವ್ರನ್ನ ಮಾಡ್ಕೋಬೇಕು. ಎಫ್ ಪಿ ಒದ್ದು ಏನು ಚಟುವಟಿಕೆ ಇರುತ್ತೆ ಎಲ್ಲದಕ್ಕೂ ಇವರೇ ಒಂಥರ ಬೆನ್ನೆಲುಬು ಇದ್ದಂಗೆ, ಪ್ರತಿನಿತ್ಯದ ಕೆಲಸವನ್ನ ಇವರು ಮುಖಾಂತರನೇ ಮಾಡಬೇಕಾಗುತ್ತೆ. ನಿರ್ದೇಶಕರು 15 ದಿನಕ್ಕೊಂದ್ಸಲ ತಿಂಗಳಿಗೆ ಒಂದ್ಸಲ ಬರ್ತಿರ್ತಾರೆ, ಆಮೇಲೆ ಇವರೇನೆ ಸಹ ಎಲ್ಲಾ ಕಾರ್ಯಚಟುವಟಿಕೆಗಳನ್ನು ಇವರೇ ನಿರ್ವಹಣೆ ಮಾಡ್ಕೋಬೇಕು. ಕಂಪನಿಯ ದಿನನಿತ್ಯದ ವ್ಯವಹಾರ ನಿರ್ವಹಣೆ ಮಾಡುವಂಥದ್ದು, ಆಡಳಿತಾತ್ಮಕ ಕಾರ್ಯಗಳನ್ನು ಮಾಡುವಂಥದ್ದು ಇವ್ರ ಜವಾಬ್ದಾರಿಯಾಗಿರುತ್ತೆ. ಆಮೇಲೆ ಮಂಡಳಿಯ ಅನುಮೋದನೆಗೆ ಎಲ್ಲದನ್ನು ಅವರು ಇಡಬೇಕು, ಗಮನಕ್ಕೆ ತರಬೇಕು ಆಡಳಿತ ಮಂಡಳಿಗೆ, ಆಮೇಲೆ ಇದಕ್ಕೆ ಅಧ್ಯಕ್ಷರ ಗಮನಕ್ಕೆ ತಗೊಂಡು ಬರಬೇಕು. ಆಮೇಲೆ ಬ್ಯಾಂಕ್ ಖಾತೆಗಳನ್ನು ನಿರ್ವಹಿಸುವಂಥದ್ದು, ಎಫ್ ಪಿ ಒಗೆ ಒಂದು ಬ್ಯಾಂಕ್ ಖಾತೆ ಇರುತ್ತೆ, ಅದರಲ್ಲಿ ಅಧ್ಯಕ್ಷರು ಮತ್ತೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಬ್ಬರೂ ಸಹ ಸಹಿ ಮಾಡ್ತಾರೆ, ಹಾಗಾಗಿ ಅದು ಸಹ ಅವ್ರದ್ದು ಜವಾಬ್ದಾರಿ ಇರುತ್ತೆ. ಅನಂತರ ನಗದು ಮತ್ತೆ ಇತರೆ ಏನಾದರೂ ಸ್ವತ್ತುಗಳಿರ್ತವೆ ಎಫ್ ಪಿ ಓದು, ಅದನ್ನ ಸರಿಯಾಗಿ ಸುರಕ್ಷಿತವಾಗಿ ಕಸ್ಟಡಿಯಲ್ಲಿ ಇಟ್ಕೊಳ್ಳುವಂಥದ್ದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯ ಜವಾಬ್ದಾರಿಯಾಗಿರುತ್ತೆ. ಯಾವುದೇ ವ್ಯವಹಾರಕ್ಕೆ ಸಂಬಂಧಪಟ್ಟಿದ ದಾಖಲಾತಿಗಳಿಗೆ ಅವರು ಸೈನ್ ಮಾಡಿ ದೃಢೀಕರಿಸಬೇಕಾಗತ್ತೆ. ಲೆಕ್ಕ ಪುಸ್ತಕಗಳನ್ನು ನಿರ್ವಹಣೆ ಮಾಡೋಂಥದ್ದು, ಆಮೇಲೆ ವಾರ್ಷಿಕ ಲೆಕ್ಕಪತ್ರಗಳನ್ನು ಸಿದ್ಧಪಡಿಸೋದು, ಲೆಕ್ಕ ಪರಿಶೋಧಕ ಖಾತೆಗಳನ್ನು ಮಂಡಳಿಯ ಮುಂದೆ ಇಟ್ಟು ಅನುಮೋದನೆಗೆ ಇಡೋಂಥದ್ದು, ಲೆಕ್ಕ ಪರಿಶೋಧನೆ ಆದಾಗ ಮಂಡಳಿಯ ಅನುಮೋದನೆ ಆದಮೇಲೆ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯಲ್ಲೂ ಸಹ ಮಂಡನೆ ಮಾಡಿ ಅದನ್ನು ಅನುಮೋದನೆ ಪಡ್ಕೊಳ್ಳೋಂಥದ್ದು ಎಲ್ಲ ಅವ್ರ ಜವಾಬ್ದಾರಿ ಇರುತ್ತೆ. ಎಲ್ಲ ಸದಸ್ಯರಿಗೆ ಕಮ್ಯುನಿಕೇಶನ್ ಮಾಡಿ ಎಲ್ಲ ಇದು ಮಾಡೋದು ಅವ್ರ ಜವಾಬ್ದಾರಿ ಇರುತ್ತೆ. ಕಂಪನಿಯ ಕಾರ್ಯಾಚರಣೆ ಮತ್ತೆ ಮೌಲ್ಯಮಾಪನಗಳನ್ನು ಮಾಡೋದು, ಆವರ್ತಕ ಮಾಹಿತಿಯನ್ನು ಸದಸ್ಯರಿಗೆ ಅವರು ಹೇಳಬೇಕು. ಆಮೇಲೆ ಮಂಡಳಿಯಿಂದ ಅವ್ರಿಗೆ ಏನು ಕೆಲಸ ನಿಯೋಜನೆ ಮಾಡಿರ್ತಾರೆ ಅದನ್ನು ಮಾಡ್ಕೊಳ್ಳೋಂಥದ್ದು ಮಾಡೋಂಥದ್ದು ಅವ್ರದ್ದು ಕೆಲಸ. ಆನಂತರ ಪ್ರಸ್ತಾವಿತ ಮತ್ತು ನಡೆಯುತ್ತಿರುವ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಏನಾದರೂ ಕಾನೂನು ಮತ್ತು ನಿಯಂತ್ರಕ ವಿಷಯಗಳು ಏನಾದರೂ ಸಂಬಂಧಿಸಿದಂತೆ ಮಂಡಳಿಗೆ ಸಲಹೆ ಕೊಡೋಂಥದ್ದು. ಆಮೇಲೆ ಇದ್ರ ಬಗ್ಗೆ ಅಗತ್ಯ ಕ್ರಮ ತಗೊಳ್ಳೋದು ಸಿಇಒ ಜವಾಬ್ದಾರಿ. ಆಮೇಲೆ ಎಲ್ಲ ವ್ಯವಹಾರದಲ್ಲೂ ಅವರೇ ಮಾಡಬೇಕು, ಸಿಇಒನೇ ಮಾಡಬೇಕು. ಏನೇ ಮಂಡಳಿ ಏನೇ ನಿಯೋಜನೆ ಮಾಡೋಂಥ ಎಲ್ಲ ಕೆಲಸನೂ ಅವರು ಮಾಡೋದು. ಆಮೇಲೆ ಏನಾದ್ರು ಸಭೆಗಳಿದ್ರೆ, ಎಫ್ ಪಿ ಯುಗಳು ಹೊರಗಡೆ ಏನಾದ್ರು ಸಭೆಗಳಿದ್ರೆ ಅವಕ್ಕೆ ಹಾಜರಾಗಿ ಮಾಹಿತಿ ತಗೊಂಡು ಅದು ನಿರ್ದೇಶಕರ ಗಮನಕ್ಕೆ ತರೋದು ಅವ್ರ ಜವಾಬ್ದಾರಿ ಆಗಿರುತ್ತೆ. ಆಮೇಲೆ ಇದಕ್ಕೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಕ್ಕೆ ಅರ್ಹತೆ ಇರುತ್ತೆ, ಅದು ಆಡಳಿತ ಮಂಡಳಿಗೆ ಬಿಟ್ಟಿದ್ದು. ಏನು ನಿರ್ಧಾರ ಮಾಡ್ಕೊಳ್ಳೋಂಥದ್ದು ಅವ್ರು ನಿರ್ಧಾರ ಮಾಡೋಂಥದ್ದು. ಆನಂತರ ಪೂರ್ಣ ಸಮಯದ ಉದ್ಯೋಗಿ ಅವರು, ಅಂದ್ರೆ ಫುಲ್ ಟೈಮ್ ಎಂಪ್ಲಾಯಿ ಇದ್ದಂಗೆ ಅವರು. ಆಮೇಲೆ ಕೆಲವೊಂದು ಎಫ್ ಪಿ ಒಗೆ ಈಗ ಲೈಸೆನ್ಸ್ ಬೇಕಾಗಿರುತ್ತೆ, ಈಗ ಗೊಬ್ಬರ ಮಾರೋದಾದ್ರೆ ಲೈಸೆನ್ಸ್ ಬೇಕು, ಇಂಥವೆಲ್ಲ ಕೆಲಸಗಳಿರ್ತವೆ. ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಆಯ್ತು ಅಂತವನ್ನೆಲ್ಲ ಸಿಇಒ ಮಾಡಬೇಕು. ಸರ್ಕಾರದಿಂದ ಒಟ್ಟಿಗೆ ಏನು ವ್ಯವಹಾರಗಳಿರುತ್ತೆ ಎಲ್ಲ ವ್ಯವಹಾರಗಳನ್ನು ಕೂಡ ಸಿಇಒ ಮುಖಾಂತರವೇ ಮಾಡಬೇಕಾಗುತ್ತೆ. ಸರ್ಕಾರದ ಕಚೇರಿಗಳಿಗೆ ಸಂಬಂಧಪಟ್ಟಂಗೆ ವ್ಯವಹಾರ ಮಾಡೋದು ಎಲ್ಲ ಅವ್ರ ಜವಾಬ್ದಾರಿ ಇರುತ್ತೆ. ಇದಿಷ್ಟು ಸಿಇಒ ಅವರ ಕಾರ್ಯಗಳು, ಅವರು ಏನೆಲ್ಲ ಮಾಡಬಹುದು ಎಫ್ ಪಿ ಒನಲ್ಲಿ ಅನ್ನುವಂಥದ್ದು. ನೀವು ಕೂಡ ಆಲೂರು ಭಾಗದಲ್ಲಿ ನಿಮ್ಮ ಇಲಾಖೆಯ ವತಿಯಿಂದ ಒಂದು ಎಫ್ ಪಿ ಒನ ಪ್ರಾರಂಭವನ್ನು ಮಾಡಿದ್ದೀರಿ, ಆಲೂರು ಸ್ಪೈಸಸ್ ಎಫ್ ಪಿ ಒ ಅನ್ನುವಂಥದ್ದು. ಇದರ ಪ್ರಾರಂಭ ಹೇಗಾಯಿತು, ಅಲ್ಲಿ ಅನುಭವಗಳು ಹೇಗಿತ್ತು, ಅದರ ಬಗ್ಗೆ ಹೇಳಿ. ಹೌದು, ಆಲೂರಲ್ಲಿ ಇದು ಸಾಂಬಾರು ಪದಾರ್ಥದ ಬಗ್ಗೆ ಆಲೂರು ಸ್ಪೈಸಸ್ ಎಫ್ ಪಿ ಒ ಅಂತ ಹೇಳಿ ಮಾಡಿದ್ದೀವಿ. ಕಸಬಾ ಹೋಬಳಿಲಿ ನಮ್ಮ ಇಲಾಖೆಯಿಂದ ಮಾಡಿದ್ದೀವಿ. ಇದು ಹೋದ ವರ್ಷ ಮಾಡಿರೋದು. ಇದು ಸರ್ಕಾರದಿಂದ ಒಂದು ಬಾಹ್ಯ ಸಂಸ್ಥೆನೂ ಅನುಮೋದನೆ ಆಗಿತ್ತು, ಸ್ಟೆಪ್ಸ್ ಅಂತ ಹೇಳಿ, ಅವ್ರ ಮುಖಾಂತರ ಇದನ್ನು ಮಾಡಿರೋದು. ಈಗ ಆ ಎಫ್ ಪಿ ಒದಲ್ಲಿ ಒಂದು 400 ಜನ ಸದಸ್ಯರಿದ್ದಾರೆ, 11 ಜನ ಆಡಳಿತ ಮಂಡಳಿ ಸದಸ್ಯರಿದ್ದಾರೆ. ಆಮೇಲೆ ಅಧ್ಯಕ್ಷರೂ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೂ ನೇಮಕ ಆಗಿ ಅವರು ಸಹ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಹೋದ ವರ್ಷದಿಂದ ಮಾಡಿರೋದು, ಈಗ ಇನ್ಮೇಲೆ ಆಕ್ಟಿವಿಟೀಸ್ ಪ್ರಾರಂಭ ಆಗಬೇಕು. ಸರ್ಕಾರದಿಂದ ಇದಕ್ಕೆ ಸಾಕಷ್ಟು ಸಪೋರ್ಟನ್ನು ಸಹ ನಮ್ಮ ಇಲಾಖೆ ಅನುದಾನದಿಂದ ಕೊಟ್ಟಿದ್ದೀವಿ. ಉದಾಹರಣೆಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳದ್ದು ವೇತನ ಆಯಿತು, ಆಮೇಲೆ ಗಣಕಯಂತ್ರ ನಿರ್ವಹಣೆ ಮಾಡಿರ್ತಾರಲ್ಲ ಡಿಇಒ ಅವ್ರದ್ದು ವೇತನ ಆಯಿತು, ಆಮೇಲೆ ಕೆಲವೊಂದು ಮೂಲಭೂತ ಸೌಕರ್ಯ ಈಗ ಕಂಪ್ಯೂಟರು ಆಮೇಲೆ ಪೀಠೋಪಕರಣಗಳು ಇವಕ್ಕೆಲ್ಲ ನಾವು ಸರ್ಕಾರದಿಂದ ಅವರಿಗೆ ಅನುದಾನ ಕೊಟ್ಟಿದ್ದೀವಿ. ಕಚೇರಿ ಬಾಡಿಗೆ ಆಯಿತು ಇವಕ್ಕೆಲ್ಲ. ಈಗ ಒಂದೆರಡು ಮೂರು ದಿನದಲ್ಲೇ ಅವರಿಗೆ ದುಡಿಯುವ ಬಂಡವಾಳ ಅಂಥೇಳಿ ಒಂದು 5 ಲಕ್ಷನೂ ಸರ್ಕಾರದಿಂದ ಕೊಟ್ಟಿದೆ. ಅದಕ್ಕೆ ಅವರು ಬಿಸ್ನೆಸ್ ಪ್ಲಾನ್ ಎಲ್ಲ ಮಾಡಿ ಇನ್ಮೇಲೆ ಅವರು ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು, ಇನ್ಪುಟ್ ಬಿಸ್ನೆಸ್ ಮಾಡಬೇಕು, ರೈತರಿಗೆ ಅನುಕೂಲ ಆಗಂಗೆ ಅವರು ಪ್ಲಾನ್ ಮಾಡಿ ಮಾಡಬೇಕು. ಹಿಂಗೆ ಒಟ್ಟು ಸರ್ಕಾರದಿಂದ ಒಟ್ಟು 3-4 ವರ್ಷದವರೆಗೂ ಅವರಿಗೆ ಸಪೋರ್ಟ್ ಇರುತ್ತೆ. ಆನಂತರ ಎಫ್ ಪಿ ಓದವರು ಸ್ವಂತ ಇದ್ರ ಮೇಲೇನೆ ಅವರು ಮುಂದುವರ್ಸ್ಕೊಂಡು ಹೋಗ್ಬೇಕು, ಅವರೇ ದುಡಿಮೆ ಮಾಡಿ ಲಾಭಾಂಶ ಮಾಡಿ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು. ಸರ್ಕಾರದಿಂದ ಯಾವುದೇ ಅನುದಾನ ಬರಲ್ಲ 4 ವರ್ಷ ಆದ್ಮೇಲೆ. ಈ ತರ ಇದೆ. ಈಗ ಯಾವುದು ಕೂಡ ಸುಲಭ ಅಲ್ಲ, ಎಫ್ ಪಿ ಓನ್ನ ಪ್ರಾರಂಭ ಮಾಡುವಂತದ್ದು ಕೂಡ ಸುಲಭ ಅಲ್ಲ, ಅಲ್ಲೂ ಕೂಡ ಸಾಕಷ್ಟು ಅಡೆತಡೆಗಳು ಇರುತ್ತೆ. ನೀವು ಈ ಒಂದು ಎಫ್ ಪಿ ಓನ್ನ ಪ್ರಾರಂಭ ಮಾಡುವಾಗ ಸಾಮಾನ್ಯವಾಗಿ ಎದುರಾದಂತಹ ಸಮಸ್ಯೆಗಳೇನು, ಅದನ್ನ ಹೇಗೆ ಬಗೆಹರಿಸಿದ್ರಿ? ಅಂದ್ರೆ ಅರಿವು ಮೂಡಿಸ್ಬೇಕು, ಆಮೇಲೆ ತರಬೇತಿ ಎಲ್ಲ ಕೊಡಬೇಕು, ಗ್ರಾಮ ಮಟ್ಟದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ತಿಳುವಳಿಕೆ ಮೂಡಿಸಿ ಮಾಡಬೇಕು. ಮುಂಚೆ ಹೆಂಗಿತ್ತು ಅಂತಂದ್ರೆ, ಈಗ ಒಂದು FIG ಅಂತ ರೈತ ಆಸಕ್ತ ಗುಂಪು ಅಂತ ಹೇಳಿ ಒಂದು 15-20 ಜನರದ್ದು ರೈತರದ್ದು ಒಂದು ಸಣ್ಣ ಗುಂಪು ಮಾಡಿ, ಹೆಂಗೆ ಇದು ಸ್ತ್ರೀ ಶಕ್ತಿ ಗುಂಪು ಇದೆಯಲ್ಲ ಅದೇ ಮಾದರಿಯಲ್ಲಿ ಮಾಡಿ ಅದನ್ನ ಎಲ್ಲ ಒಂದು ಒಂದು ಹಳ್ಳಿಗೆ ಒಂದು FIG ಅಲ್ವಾ, 2-3 FIG ಮಾಡಿ ಅದನ್ನ ಒಂದು 20-50 FIG ಸೇರಿಸ್ಬಿಟ್ಟು ಎಫ್ ಪಿ ಒ ಮಾಡೋಂಥದ್ದಿತ್ತು. ಅದು ಸ್ವಲ್ಪ ಕಷ್ಟ ಆಯಿತು FIG ಮಾಡೋದು ಇಲ್ಲ. ಆಮೇಲೆ ಈಗ ಡೈರೆಕ್ಟ್ ಸದಸ್ಯರನ್ನೇ ನೇಮಕ ಮಾಡ್ಕೊಂಡು ಮಾಡಿದ್ದೀವಿ. ಅಡೆತಡೆ ಅಂತಂದ್ರೆ ಅದೇ ಷೇರು ಕಟ್ಟಬೇಕು ಅವರು, ಹೌದು, 1,000 ರೂಪಾಯಿ. ಈಗ ಅವರು ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡೋಂಥದ್ದು, ಯಾಕೆಂತಂದ್ರೆ ಹೋಗಿ ನಾವು ಹೇಳಿದ ತಕ್ಷಣ ಅವರು ಒಪ್ಕೊಳ್ಳಿಕ್ಕೆ ಸಿದ್ಧ ಇರೋದಿಲ್ಲ. ಅದೇ ತಿಳುವಳಿಕೆ ಹೇಳ್ಬೇಕು. ಮಾಡಬೇಕು ಹೆಂಗೆ ಅಂತಂದ್ರೆ, ಈಗ ಮಾರುಕಟ್ಟೆ ವಿಷಯ ಆಯ್ತು, ರೈತರಿಗೆ ಇದರಿಂದ ಏನೇನು ಅನುಕೂಲ ಇದೆ ಅಂತ ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಹೇಳ್ಬೇಕಾಗತ್ತೆ. ಈಗ ರೈತರಿಗೆ ಕೈಗೆಟಕೋ ದರದಲ್ಲಿ ಈಗ ಪರಿಕರಗಳು ಸಿಕ್ಕರೆ ಅವರಿಗೆ ಮನವರಿಕೆ ಆಗತ್ತೆ, ಇಂಥವೆಲ್ಲ ಅನುಕೂಲ ಇದೆ. ಆನಂತರ ಈಗ ಔಟ್ಪುಟ್ ಬಿಸ್ನೆಸ್ ಅಂತಂದ್ರೆ ಮಾರ್ಕೆಟಿಂಗು, ಈಗ ದರ ಹೆಚ್ಚು ಕಡಿಮೆ ಆಗ್ತಿರುತ್ತೆ, ಕಡಿಮೆ ದರ ಇದ್ದಾಗ ಅವರಿಗೆ ಒಂದು ಸಪೋರ್ಟ್ ಆಗಿ ಅದನ್ನ ತಗೊಂಡು ಅದನ್ನ ಸಂಸ್ಕರಣೆ ಮಾಡೋಂಥದ್ದು, ಇದೆಲ್ಲ ಎಫ್ ಪಿ ಒ ಕಡೆಯಿಂದ ಆಗಬೇಕು. ಇದೆಲ್ಲ ಮಾಡ್ತೀವಿ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿ ಇದು ಮಾಡಬೇಕಾಗತ್ತೆ. ಆಮೇಲೆ ಇದಕ್ಕೆ ತರಬೇತಿನೂ ಕೊಟ್ಟಿದೆ. ಆಮೇಲೆ ಒಂದು ಎಕ್ಸ್ಪೋಜರ್ ವಿಸಿಟ್ ಕ್ಷೇತ್ರ ಭೇಟಿ ಅಂತನೂ ಸಹ ಮಾಡಿಸಿದೆ ಸದಸ್ಯರಿಗೆಲ್ಲ, ಬೇರೆ ಕಡೆ ಹೋಗಿ ನೋಡ್ಕೊಂಡು ಬಂದಿದ್ದಾರೆ, ಸಿಸಿಗೆಲ್ಲ ಹೋಗಿ ಅಲ್ಲಿ ಯಶಸ್ವಿ ಆದಂತಹ ಎಫ್ ಪಿ ಒಗೆ ಭೇಟಿಯಾಗಿ ನೋಡ್ಕೊಂಡು ಬಂದಿದ್ದಾರೆ. ಹಂಗಾಗಿ ಒಂದ್ ಸ್ವಲ್ಪ ತಿಳುವಳಿಕೆ ಬರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಎಫ್ ಪಿ ಒನ ರೈತ ಉತ್ಪಾದಕ ಸಂಸ್ಥೆ ಏನಿದೆಯೋ ಇದರ ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರ ಸರ್? ಅದೇ, ಇದು ಒಂದು ಒಳ್ಳೆ ಯೋಜನೆ ಆಗಿದೆ. ಅದೇ, ಈಗ ರೈತರಿಗೆ ಒಂದು ಒಗ್ಗೂಡಿಸ್ದಂಗಾಗತ್ತೆ, ಯೂನಿಟಿ ಬಂದಂಗಾಗತ್ತೆ, ಬಲವರ್ಧನೆ ಮಾಡ್ದಂಗೆ. ಈಗ ಹಳ್ಳಿಯಲ್ಲಿರುವಂತ ರೈತರಿಗೆ ಗೊತ್ತಿರಲ್ಲ, ಎಷ್ಟೋ ವಿಷಯಗಳೆಲ್ಲ ಗೊತ್ತಿರಲ್ಲ. ಎಫ್ ಪಿ ಒ ಮುಖಾಂತರ ಎಲ್ಲ ತಿಳುವಳಿಕೆ ಮೂಡಿಸ್ಬೋದು. ಟೆಕ್ನಾಲಜಿ ಆಯ್ತು, ಹೊಸ ಹೊಸ ಟೆಕ್ನಾಲಜಿ ಆಯ್ತು, ಮಾರ್ಕೆಟಿಂಗ್ ಬಗ್ಗೆ, ಬೆಳೆ ಬೆಳೆಯೋದ್ರ ಬಗ್ಗೆ ಎಲ್ಲ ರೈತರಿಗೆ ಎಫ್ ಪಿ ಒ ಮುಖಾಂತರ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡ್ಬೋದು ಅಂತ, ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಮಾಡ್ಬೋದು. ಎಲ್ಲದೂ ಆಸಕ್ತಿ ಮತ್ತೆ ಅನುಭವದ ಮೇಲೆ ಹೋಗುತ್ತೆ. ಈ ಒಂದು ಎಫ್ ಪಿ ಒಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ 9408536610. ಇನ್ನೊಮ್ಮೆ ಹೇಳಿ, 9408536610. ಒಳ್ಳೆದು ಕೇಶವ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯ ಪಾತ್ರಗಳು ಏನು ಅನ್ನುವಂತ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯ ಕಾರ್ಯಗಳ ಕುರಿತಂತೆ ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಎನ್ ಕೇಶವ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಅಂದರೆ ಮೇ ತಿಂಗಳ 14ನೇ ತಾರೀಖಿನಂದು ಪ್ರಸಾರವಾಗುವ ಈ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಯ ಚಟುವಟಿಕೆಗಳ ಮೇಲ್ವಿಚಾರಣೆ, ಈ ಕುರಿತಂತೆ ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ಅಧಿಕಾರಿ ವಿಸಿ ನಿತಿನ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇಲ್ಲಿಗೆ ಇಂದಿನ ಸಂಘಟನಾ ಯುಕ್ತಿ ರೈತಶಕ್ತಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಘಟನಾ ಯುಕ್ತಿ ರೈತಶಕ್ತಿ ಪ್ರಾಯೋಜಿತ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ಸಂಘಟನಾ ಯುಕ್ತಿ ರೈತಶಕ್ತಿ ರೈತ ಉತ್ಪಾದಕ ಕಂಪನಿಗಳ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕೇಳುಗರೆ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿ ರಂಗದಲ್ಲಿ ಈವರೆಗೆ ಸಂಘಟನಾ ಯುಕ್ತಿ ರೈತಶಕ್ತಿ ಕಾರ್ಯಕ್ರಮ ಪ್ರಸಾರವಾಯಿತು. ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯ ಕಾರ್ಯಗಳನ್ನು ಕುರಿತು ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ತೋಟಗಾರಿಕಾ ಸಹಾಯಕ ನಿರ್ದೇಶಕರಾದ ಎಂಎನ್ ಕೇಶವ ಅವರೊಂದಿಗಿನ ಸಂದರ್ಶನ ಬಿತ್ತರವಾಯಿತು. ಅರಕಲಗೂಡು ವಿ ಮಧುಸೂದನ್. ನಾಳೆ ಸಂಜೆ 6:51 ಬಿತ್ತರವಾಗಲಿರುವ ಕಿಸಾನ್ ವಾಣಿ ಕೃಷಿರಂಗದಲ್ಲಿ ತೆಂಗಿನ ಬೆಳೆ ಬಾಧಿಸುವ ಬಿಳಿ ನೊಣದ ನಿಯಂತ್ರಣ ಈ ಕುರಿತು ಅರಸೀಕೆರೆ ತಾಲೂಕು ಬೋರನಕೊಪ್ಪಲಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ಜಿಎಸ್ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನ ಆಲಿಸಬಹುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದು ಇಂದಿನ ಕಿಸಾನ್ ವಾಣಿ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆಕಾಶವಾಣಿ ಹಾಸನ ಎಫ್ಎಂ. ಏನಮ್ಮ ಶ್ರುತಿ, ನಿನ್ ಗಂಡ ಕಾರ್ ತಗೊಳ್ಳೋ ಪ್ಲಾನ್ ಏನಾಯ್ತು? ಕಿಯಾ ಸೆಲ್ಟೋಸ್ ಮೇಲೆ ಏನಾದ್ರೂ ಡಿಸ್ಕೌಂಟ್ ಸಿಗ್ಬಹುದಾ ಅಂತ ಕಾಯ್ತಾ ಇದ್ದೀನಿ. ಅಯ್ಯೋ, ನಿಂಗ್ ಗೊತ್ತಿಲ್ವಾ, ಆದರ್ಶ ಕಿಯಾದಲ್ಲಿ ಮಾರ್ಚ್ ತಿಂಗಳ ಮೆಗಾ ಬೊನಾನ್ಸ್ ಆಫರ್ ಇದೆ. ಅದು 1,57,000 ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ, ಮತ್ತೆ ಅದು ಸ್ಟಾಕ್ ಇರೋವರೆಗೂ ಮಾತ್ರ. ತ್ವರೆ ಮಾಡಿ ಈ ಆಫರ್ ಮಿಸ್ ಮಾಡ್ಕೋಬೇಡಿ. ಆದರ್ಶ ಕಿಯಾ, ದೊಡ್ಡ ಮಂಡಿಗನ ಹಳ್ಳಿ, ತಣ್ಣೀರು ಹಳ್ಳ, ಹಾಸನ. ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಇವತ್ತು ಎಸ್ ಜಾನಕಿ ಅವರ ಜನ್ಮದಿನ, ಹಾಗಾಗಿ ಅವರು ಹಾಡಿರುವಂತಹ ಒಂದೆರಡು ಗೀತೆಗಳು ನಿಮಗಾಗಿ. ಮೊದಲಿಗೆ ಶ್ರೀಮಾನ್ ಚಿತ್ರದ್ದು, ಉಪೇಂದ್ರ ಕುಮಾರ್ ಅವರ ಸ್ವರಕಲ್ಪನೆಯಲ್ಲಿ, ಡಾಕ್ಟರ್ ದೊಡ್ಡರಂಗೇಗೌಡ ಅವರ ಸಾಹಿತ್ಯದಲ್ಲಿ ಶ್ರೀಮಾನ್ ಚಿತ್ರದ ಗೀತೆ ಕೇಳಿ ಇದೀಗ. ಹಲೋ ಹಲೋ ಹಲೋ ಮಿಸ್ಟರ್, ಕೊಂಚ ನಿಲ್ಲಿ, ಯಾಕೆ ಹೀಗೆ ದೂರ ದೂರ ಓಡುವಿರಿ? ಸರಿಯದಿರಿ. ಸ್ನೇಹಿತರೆ, ಎಸ್ ಜಾನಕಿ ಅಂದರೆ ಸಿಸ್ಲಾ ಜಾನಕಿಯವರು ಏಪ್ರಿಲ್ 23ರ 1938ರಲ್ಲಿ ಜನಿಸ್ತಾರೆ. ಭಾರತೀಯ ಹಿನ್ನೆಲೆ ಗಾಯಕಿ, ಹಾಗೆಯೇ ಆಂಧ್ರಪ್ರದೇಶದಲ್ಲಿ ಇವರು ಸಂಗೀತ ಸಂಯೋಜಕಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸ್ತಾರೆ. ಈಕೆಯನ್ನು ಗೌರವಯುತವಾಗಿ ಜಾನಕಿ ಅಮ್ಮ, ಹಾಗೆಯೇ ದಕ್ಷಿಣ ಭಾರತದ ನೈಟಿಂಗೇಲ್ ಅಂತ ಕೂಡ ಕರೆಯಲಾಗುತ್ತೆ, ಅಂದರೆ ಹಾಡುವ ಗಾನಕೋಗಿಲೆ, ಕರ್ನಾಟಕದ ಗಾನಕೋಗಿಲೆ ಅಂತ ಕೂಡ